क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ, ಮಲ್ಲಟ್ ಗ್ರಾಮದ ರೈತರಾದ ಶಂಕರ್ ಗೌಡ ಪೊಲೀಸ್ ಪಾಟೀಲ್ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನವಾಣಿ ರೈತರು ಶಂಕರ್ ಗೌಡ ಪೊಲೀಸ್ ಪಾಟೀಲ್ ಅಂತೇಳಿ, ಇವರು ಮಲ್ಲಟ್ ಗ್ರಾಮದ ರೈತರು. ರೇಷ್ಮೆ ಕೃಷಿ ಮಾಡ್ತಿದ್ದಾರೆ 3 ಎಕರೆದಲ್ಲಿ. ಬೇರೆ ಬೆಳೆಗಳು, ಹತ್ತಿ, ತೊಗರಿ ಮುಂತಾದ ಬೆಳೆಗಳನ್ನ ಇವರು ಸುಮಾರು 1 ಎಕರೆದಲ್ಲಿ ಬೆಳೀತಾ ಇದ್ದಾರೆ ಶಂಕರ್ ಗೌಡರು. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅವರ ಅನುಭವಗಳನ್ನು ಶಂಕರ್ ಗೌಡರು ಹಂಚ್ಕೋತಾರೆ. ಏನು ಕಷ್ಟ ನಷ್ಟಗಳು ರೇಷ್ಮೆ ಕೃಷಿಯಲ್ಲಿ ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ. ಈಗಾಗಲೇ ಅವರು 2 ಬೆಳೆ ತಕ್ಕೊಂಡಿದ್ದಾರೆ. 3ನೇ ಬೆಳೆಯನ್ನು ಈಗಾಗಲೇ ಇಟ್ಟರೆ ಗೂಡು ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ರೇಷ್ಮೆ ಕೃಷಿ ಅವರಿಗೆ ಅದೇ ಲಾಭ ಆಗ್ತಾ ಇದೆ ಅನ್ಬೋದು, ಅಥವಾ ಹೇಗೆ ಏನೇನು ಒಂದು ಅಲ್ಲಿ ಸಮಸ್ಯೆಗಳು ಬರ್ತವೆ, ಅಥವಾ ಯಾವ ರೀತಿ ಅದನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಶಂಕರ್ ಗೌಡರು ಹಂಚ್ಕೋತಿದ್ದಾರೆ. ಶಂಕರ್ ಗೌಡ್ರೆ, ಮೂಲತಃ ತಾವು ಎಲ್ಲಿವರೆಗೆ ಶಿಕ್ಷಣ ಓದಿದಿರಿ? ನಾನು ಮೂಲತಃ ಶಿಕ್ಷಣ ಓದಿದ್ದು ನಂದು ಇಲ್ಲೇ ಪ್ರೈಮರಿ ಸ್ಕೂಲು ಮಲ್ಲಟ್ಟು, ಮತ್ತು ಹೈಸ್ಕೂಲು ಸಿರ್ವಾರ ಹೈಸ್ಕೂಲಲ್ಲಿ, ಮತ್ತು ಡಿಗ್ರಿ ಬಂದು ಪಿ ವಿ ಸಿ ಬಂದು ಅಲ್ಲೇ ಸಿರ್ವಾರದಲ್ಲಿ ಡಿಗ್ರಿ ಬಂದು ವಿ ಸಿ ಬಿ ಕಾಲೇಜ್ ಲಿಂಗ್ಸೂರಿನಲ್ಲಿ ಡಿಗ್ರಿ ಆಗಿದೆ ಬಿ ಎ. ಆಮೇಲೆ ನಂದು 1994-96 ಇಸ್ವಿಯಲ್ಲಿ ಡಿಗ್ರಿ ಇನ್ನು ಓದ್ತಿದ್ದೆ, ಡಿಸ್ಕಂಟಿನ್ಯೂ. 2ನೇ ವರ್ಷ ಮುಗೀತು, 3ನೇ ವರ್ಷ ಕಂಪ್ಲೀಟ್ ಮಾಡಲಿಲ್ಲ. ಕಂಪ್ಲೀಟ್ ಮಾಡದೆ ಬಿಟ್ಟು ನಾನು ಆವಾಗ ಒಂದು ನೆಟ್ವರ್ಕ್ ಬಿಸ್ನೆಸ್ಗೆ ಹೋದೆ. ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಬಿಟ್ಟು ಆಮೇಲೆ ಒಕ್ಕಲುತನಕ್ಕ ಬರಬೇಕಂತೇಳಿ ಇಷ್ಟ ಇತ್ತು. ನಮ್ಮ ತಂದೆ ಮಾಡ್ತಾ ಇದ್ದ ಒಕ್ಕಲುತನ. ಆ ಒಕ್ಕಲುತನ ಬಿಟ್ಟು ನಾನೇನು ಮಾಡಿದೆ, ಕಾಂಟ್ರಾಕ್ಟ್ ಮಾಡೋಕ್ಕೆ ಹೋದೆ ತಾಲೂಕು ಪಂಚಾಯತಿಯಲ್ಲಿ. ಅವು ಇವು ಸುಮ್ಮನೆ ಪಾರ್ಟ್ ಟೈಮ್ ಕಾಂಟ್ರಾಕ್ಟ್ ಮಾಡೋದು, ಜೀವಿಗಳಲ್ಲಿ ಕೆಲಸ ತೊಗೊಂಡು ಕಾಂಟ್ರಾಕ್ಟ್ ಮಾಡ್ತಿದ್ದೆ. ಕಾಂಟ್ರಾಕ್ಟ್ ಮಾಡುತ್ತಾ ಮಾಡ್ತಾ ಮತ್ತೆ ನಂದು 2001 ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಹೆಂಡತಿದು 2005 ಪೊಲೀಸ್ ಅಪಾರ್ಟ್ಮೆಂಟ್ ಆಯಿತು. ಪೊಲೀಸ್ ಅಪಾರ್ಟ್ಮೆಂಟ್ ಆದಮೇಲೆ ನಾನು ರಾಯಚೂರು ಶಿಫ್ಟ್ ಆದೆ. ರಾಯಚೂರು ಶಿಫ್ಟ್ ಆದಮೇಲೆ ರಾಯಚೂರಿನಲ್ಲಿ ಖಾಲಿ ಯಾಕೆ ಕೊಡ್ಬೇಕಂತೇಳಿ ಮತ್ತೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. 2009 ಬಿಟ್ಟು ಮತ್ತೆ ಒಕ್ಕಲುತನಕ್ಕೆ ಬಂದೆ. ಒಕ್ಕಲುತನಕ್ಕೆ ಬಂದಮೇಲೆ ಕೆಲವಿಷ್ಟು ಇವೆ ಹತ್ತಿ ಜೋಳ ಮಾಡ್ಕೊಂತಿದ್ದೆ. ಆಮೇಲೆ ನನಗೆ ಸ್ವಲ್ಪ ಸಾಲ ಏರಿ ಬಂತು. ಏರಿ ಬಂದಮೇಲೆ ಮತ್ತೆ ನಾನು ಅಂದರೆ ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿ ಹೋದೆ. ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿ ಹೋಗಿ ಮತ್ತು ನನ್ನ ಸಾಲ ಮತ್ತು ಟ್ರ್ಯಾಕ್ಟರ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ನಾನು ನನ್ನ 14-13 ಗುಂಟೆಯಲ್ಲಿ ರೇಷ್ಮೆ ಮತ್ತು ಹತ್ತಿ ಜೋಳ ತೊಗರಿನ ಮಾಡ್ಕೊಂತ ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ. ಮಾಡೋದ್ರ ಜೊತೆಗೆ ನನಗೆ ಸಂತೃಪ್ತಿ ಅದ ಒಕ್ಕಲುತನದಲ್ಲಿ. ಏನೋ ಮಾಡಿದ್ರೆ ಖಾಲಿ ಹಾಕಿ ಕೊಡ್ಬೇಕು ಅಂತೇಳಿ ಹಂಗೆ ಸೈಡ್ ಮಹೇಂದ್ರ ಕಂಪ್ನಿ ಮತ್ತು ಎರಡು ಮಾಡ್ಕೊಂತ ಹೊಂಟಿದ್ದೀನಿ. ನೋಡ್ರಿ, ನಿಮ್ದು 13 ಎಕರೆ ಭೂಮಿ ಐತಿ. ಸದ್ಯ 13 ಎಕರೆದಲ್ಲಿ ಏನೇನು ಬೆಳೆಗಳದಾವ? 14 ಎಕರೆ ಭೂಮಿ ಐತಿ, ಏನೇನು ಬೆಳೆಗಳದಾವ ಸದ್ಯ ನಿಮ್ದು? ಈಗ 14 ಎಕರೆ ಭೂಮಿಯಲ್ಲಿ ಒಂದು 6 ಎಕರೆ ಈಗ ಹೈಬ್ರಿಡ್ ಜೋಳ ಬಿತ್ತಿದ್ದೀನಿ, ಮಹಾಲಕ್ಷ್ಮಿ ಅಂತೇಳಿ 296 ಅಂತೇಳಿ ಒಂದು. ಆಮೇಲೆ ಒಂದು 5 ಎಕರೆ ಹತ್ತಿ ಇದೆ. ಈಗ 1 ಎಕರೆಯಷ್ಟು ಇಲ್ಲಿ ರೇಷ್ಮೆ ಶೆಡ್ ಬತ್ತಕ್ಕೆ ಜವಾರಿ ಜೋಳ ಬಿತ್ತಬೇಕಂತ ಇಟ್ಕೊಂಡಿದ್ದೀನಿ ಇಲ್ಲಿ. ಯಾಕಂತ ಹೇಳಿದ್ರೆ ಸಿಂಪಡಣೆ ಮಾಡಕ್ ನಡೆಯಂಗಿಲ್ಲಲ್ಲ, ಹಂಗಾಗಿ ಜವಾರಿ ಜೋಳ ಬಿತ್ತಬೇಕಂತ ಇಟ್ಕೊಂಡಿದ್ದೀನಿ. ಅದಾದ ನಂತರ 3 ಎಕರೆ ರೇಷ್ಮೆ ಇದೆ. ಈಗ ಶಂಕರ್ ಗೌಡ, ರೇಷ್ಮೆ ಮಾಡಬೇಕು ಅಂತೇಳಿ ಯಾಕೆ ಇಷ್ಟು ಒಣ ಬೇಸಾಯ ನೀರಾವರಿ ಐತಿ, ತಮ್ದು ಅನುಕೂಲತೆ ಇದೆ, ರೇಷ್ಮೆಗೆ ಯಾಕೆ ಬಂದ್ರಿ? ರೇಷ್ಮೆನೆ ಮಾಡ್ಬೇಕು 3 ಎಕರೆ ಅಂತ ಯಾಕೆ ನಿಮ್ ತಿಳುವಳಗೆ ಬಂತು? ಯಾಕಂತೇಳಿದ್ರೆ ನನಗೆ ಇದು ರೇಷ್ಮೆ ಒಳ್ಳೆ ಆದಾಯ ತರತಕ್ಕಂಥ ಬೇಸಾಯ, ಇಳುವರಿಯನ್ನು ಕೊಡ್ತಾ ಇದೆ. ಆಮೇಲೆ ಈ ಇಷ್ಟು ಸರಳವಾಗಿ ಒಂದು 2-3 ಒಂದು ತಿಂಗಳದ ಬೆಳೆ ತೆಗಿಬೋದು, 16 ಬೆಳೆ. ಅತಿ ಏನಪ್ಪ ಅಂದರೆ ಕಷ್ಟಕರವಾದ ಬೆಳೆ ಅಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದಿಲ್ಲ. ಆಮೇಲೆ ಜೈವಿಕ ಗೊಬ್ಬರನ ಹಾಕ್ಕೊಂಡು ಈ ಊರಲ್ಲಿ ಸಿಗ್ತಕ್ಕಂಥ ಈ ಸೆಗಣಿ ಗೊಬ್ಬರ ಆಗಲಿ ಅಂತದನ್ನ ಯೂಸ್ ಮಾಡಿ ಬೆಳಿಬೋದು. ಆಮೇಲೆ ಖರ್ಚುನು ಕಡಿಮೆ, ಆದಾಯ ಜಾಸ್ತಿ ಅಂತೇಳಿ ನಾನು ರೇಷ್ಮೆ ಕೃಷಿನ ಅವಲಂಬಿಸ್ಕೊಂಡಿದ್ದೀನಿ. ಹೇಗೆ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಸ್ವಲ್ಪ ಅದರಲ್ಲಿ ಅನುಭವ ಬೇಕು. ಗೂಡು ಯಾವ ಥರ ಇದು ಮಾಡಬೇಕು, ಮೊಟ್ಟೆ ಯಾವ ಥರ ತರಬೇಕು, ಎಲ್ಲಿ ತರಬೇಕು, ಹೇಗೆ ಅದನ್ನು ಮೇಯಿಸ್ಬೇಕು, ಹೇಗೆ ಅನ್ನೋದು ಸ್ವಲ್ಪ ನಾಲೆಜ್ ಬೇಕಾಗತ್ತೆ, ಬೇಸಿಕ್ ನಾಲೆಜ್ ಅಂತ ಹೇಳ್ತೀವಿ ನಾವು. ಅದೆಲ್ಲ ನೀವು ಏನು ಮೊದಲು ಇತ್ತ ನಿಮ್ಮಲ್ಲಿ, ಅಥವಾ ಹೇಗೆ ಇದು ಮಾಡ್ತೀರಿ? ಮೊದಲು ನಮ್ಮ ಅಣಿಗೆಯಲ್ಲಿ ನಮ್ಮ ತಾತನವ್ರು ಮಾಡ್ತಾ ಇದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ರೇಷ್ಮೆ ಶರಣಪ್ಪ ಅಂತೇಳಿ, ರೇಷ್ಮೆ ತುಮಕೂರು ಶರಣಪ್ಪ ಅಂತೇಳಿ ಸಿಂಧನೂರಿನಲ್ಲಿ ಈಗ ಮೊನ್ನೆ ತಾನೇ ರಿಟೈರ್ಡ್ ಆದರು, ನಮ್ಮವರೇ ವರ್ಕ್ ಇನ್ಸ್ಪೆಕ್ಟರ್ ಇದ್ರು. ಅವರು ಅನುಭವ ಮತ್ತು ನನಗೆ ರಾಜೇಂದ್ರ ಸರ್ ಮತ್ತು ನರಸಪ್ಪ ಅವರ ಅನುಭವದ ಪ್ರಕಾರ ಅವ್ರ ಸಜೆಷನ್ ಪ್ರಕಾರ ರೇಷ್ಮೆ ಬೆಳೆಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ಅವರು ಮನವೊಲಿಸಿದ್ರು ರೇಷ್ಮೆ ಕೃಷಿ ಮಾಡ್ರೆ ಚಲೋ ಐತೆ? ಯಾರು ನನಗೆ ಮನವೊಲ್ಸಕ್ಕಂತ್ರಿ ಯಾರು ಮನವೊಲಿಸಿದ್ದಿಲ್ಲ, ಸ್ವಂತ ವೈಯಕ್ತಿಕವಾಗಿ ಮನವೊಲಿಕೆ ಮಾಡ್ಕೊಂಡು ನಾನೇ ನಾಡಿ ಡಿಸಿಷನ್ ತಗೊಂಡಿದ್ದೀನಿ. ಆಮೇಲೆ ಸಜೆಷನ್ ಕೊಟ್ಟ ಶ್ಯಾಮಿದ್ ಅಂತೇಳಿ ಬಂದು ಪ್ಲಾಂಟೇಷನ್ ಮಾಡಕಲ್ಕ ಅವೆಲ್ಲ ಈಗಾಗಲೇ ಅವ್ರು ರಿಟೈರ್ಡ್ ಆಗಿದ್ದಾರೆ ಅವರೆಲ್ಲ, ಮತ್ತು ಸಜೆಷನ್ ಪ್ರಕಾರ ನಾನು ರೇಷ್ಮೆ ಕೃಷಿನ ಅವಲಂಬಿಸ್ಕೊಂಡಿದ್ದೀನಿ. ಆಮೇಲೆ ನನಗೆ ಏನಪ್ಪ ಅಂದರೆ ರೇಷ್ಮೆ ಕೃಷಿ ಅನುಭವ ಆಯ್ಕೆ ಮಾಡ್ಕೊಂಡಿದ್ದು ಎದಕ್ಕಂದರೆ ನಾನು ಒಂದು ಇಬ್ಬರು ಮೂವರಿಗೆ ಕೆಲಸ ಕೊಡ್ಬೋದು, ಮತ್ತು ನನ್ನ ಜೊತೆ ಅವ್ರ ಜೊತೆಗೆ ನನಗೂ ಲಾಭ ಆಗುತ್ತೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಈಗ ರೇಷ್ಮೆ ಕೃಷಿಗೆ ಮುಖ್ಯವಾಗಿ ಹಿಪ್ಪು ನೀರಳೆ ಬೇಕು, ಯಾವ ತಳಿ ಕಡ್ಡಿಗಳನ್ನು ತೊಗೊಂಬಂದ್ರೆ ಸಸಿಗಳನ್ನು ಎಲ್ಲಿಂದ ತಂದ್ರಿ, ಹೇಗೆ ಬಂತು ನಿಮಗೆ ಹತ್ತುವಾಗ, ಎಷ್ಟೆಷ್ಟು ಅಂತರ ಕೊಟ್ಟದ್ದು ಹಚ್ಚಿರಿ ಹಿಪ್ಪು ನೀರಳೆ? ಹಿಪ್ಪು ನೀರಳೆ ನಾನು 3x5 ಸೈಜನ್ನ ಹಚ್ಚಿದ್ದೀನಿ. ಅವರೆಲ್ಲ ನನಗೆ ರೇಷ್ಮೆ ಇಲಾಖೆಯವರು 5x5 ಮಾಡಂದ್ರು, ನನಗೆ ಯಾಕ ಅನುಮಾನ ಆಯಿತು ಏನಂದರೆ 3x3 ಇದ್ದು ಹೆಚ್ಚು ಸೊಪ್ಪು ಇರ್ತದೆ, ಜಾಸ್ತಿ ಇಳುವರಿನ ತೊಗೋಬೋದು, ಆಮೇಲೆ ಸೊಪ್ಪು ಶಾಲ್ಟೇಜ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಂಗೆ ಮಾಡಿದ್ದೀನಿ. ಅವರೆಲ್ಲ ಮರಗಿಡ ಪದ್ಧತಿ ಅದು ಇದು ಮಾಡಂತ ಹೇಳಿದ್ರು. ನಾನು ಯಾವುದು ಅಷ್ಟು ಕಿವಿ ಹೊಡೆದೆ ನಂದೇ ಆದ ರೀತಿಯಲ್ಲಿ B1 ತಳಿನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಆಯ್ಕೆ ಮಾಡ್ಕೊಂಡು ಇದು ಮಾಡಿದ್ದೀನಿ. ಸಸಿಗಳು ಹೇಗೆ ಬಿತ್ತು ನಿಮಗೆ, ಎಲ್ಲಿಂದ ತೊಗೊಂಬಂದ್ರಿ? ಸಸಿಗಳನ್ನ ನಾನು ಹೊರಗಡೆ ರೈತರಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಕಂಡು ಬಿತ್ತು ಇದು ಮಾಡಿದ್ದೀನಿ, ನಾಟಿ ಮಾಡಿದ್ದೀನಿ. ಹೇಗೆ ತಾವು 5x3 ಇಟ್ಟು ನಾಟಿ ಮಾಡಿದಿರಿ, ಏನೇನು? ಯಾಕಂದ್ರೆ ರೇಷ್ಮೆ ಹುಳು ಬಹಳ ಒಂದು ಸೂಕ್ಷ್ಮವಾದಂತ ಒಂದು ಅದು ಹುಳ, ಅದಕ್ಕೆ ಯಾವುದೇ ಒಂದು ರಾಸಾಯನಿಕ ತಾಕಿ ಬಿಟ್ರೆ ಅದು ಎಂಟೈರ್ ಬೆಳೆನೆ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆಲ್ಲ ಯಾವುದೇ ಒಂದು ರಾಸಾಯನಿಕ ತಾಕಬಾರ್ದು. ಹೇಗೆ ಬೆಳೆಸ್ತಾ ಇದ್ರಿ ಸೊಪ್ಪನ್ನ ತಾವು? ಸರ್ ರಾಸಾಯನಿಕ ತಾಕದಂಗೆ ಕಾಳಜಿ ಮಾಡ್ತಾ ಇದ್ದೀನಿ, ಮತ್ತೆ ಸುತ್ತಲಿನ ನನ್ನ ಆಜುಬಾಜಿನ ರೈತರಿಗೆ ನೋಡಪ್ಪ ಸಿಂಪಡಣೆ ಮಾಡಕಲ್ಕ ಸ್ವಲ್ಪ ನನಗೆ ಹೇಳಿ, ನಾನು ಇಲ್ಲಿ ನಿಂತಿರ್ತೀನಿ ಅಂತ ಹೇಳಿದ್ದು ಹೇಳಿದ್ದೀನಿ. ಅವ್ರು ಸಿಂಪಡಣೆ ಮಾಡಕಲ್ಕ ನನ್ನ ಹೊಲದ ಕಡೆಗೆ ಸಿಂಪಡಣೆ ಮಾಡಬೇಡ್ರಿ ಯಾವುದೇ ರಾಸಾಯನಿಕ ಇದನ್ನು ಅಂತ ಹೇಳಿದ್ದೀನಿ. ಅವ್ರು ಅಷ್ಟೇ ಮಾಡಿದರು, ಅದನ್ನು ಕಾಯ್ಕೊಂತಿದ್ದೀನಿ ನಾನು. ಕಾಯ್ಕೊಂತಿರೋದ್ರ ಜೊತೆಗೆ ನನ್ನ ಹೊಲದಲ್ಲಿ ಅಲ್ಲಿ ಆ 3 ಎಕರೆಗೆ ಸಂಬಂಧಪಟ್ಟದಕ್ಕೆ 5 ಎಕರೆ ವೇಸ್ಟ್ ಮಾಡಿದ್ದೀನಿ, 2 ಎಕರೆ ಎಕ್ಸ್ಟ್ರಾ ವೇಸ್ಟ್ ಇದೆ ಸುತ್ತವರದು 2 ಎಕರೆ ಅದ್ರ ಬಾಜು. ಆಮೇಲೆ ನನ್ನ ಶೆಡ್ಡಿನ ಬಾಜು ಯಾವುದೇ ಕೆಮಿಕಲ್ ಬಳಸದೆ ನಾನು ರಾಸಾಯನಿಕ ಗೊಬ್ಬರ ಬಳಸದೆ ಜೈವಿಕವಾಗಿ ಏನು ಸಿಗುತ್ತೆ ಅದನ್ನೇ ನಾನು ಬೆಳೀತಾ ಇದ್ದೀನಿ, ಜೋಳ ಆಗಲಿ ಅಥವಾ ಇದನ್ನ. ಈಗ ಹಿಪ್ಪು ನೇರಳೆ ಇದು ತಮ್ಮದು, ಮೊಟ್ಟೆ ಅದು ಎಲ್ಲಿಂದ ತರ್ತೀರಿ, ಮತ್ತೆ ಹೇಗೆ ನೀವು ಚಾಕಿನ ತರ್ತಿರೋ ಮೊಟ್ಟೆನ ತರ್ತೀರಿ, ಹೇಗೆ ಮಾಡ್ತೀರಿ? ಶಾಕಿಯಾದ ಹುಳುಗಳನ್ನ ತರ್ತಾ ಇದ್ವಿ, ಫಸ್ಟ್ ಮಟ್ಟೂರು ಗೌಡರಿಂದ ತಂದಿದ್ವಿ ಮೊದಲು, ಈಗ ಈ ಸಾರಿ ಕಿರಣ ಅದ್ಯಾವುದು ಕಿರಣಗೆರೆ ನಾವು ಅಲ್ಲಿದ್ದು ತಂದಿದ್ದೀನಿ ಕಿರಣಗೆರೆ ಅಂತೇಳಿ. ಹೇಗೆ ಕೊಡ್ತಾವ ಚಾಕಿ, ಹೇಗೆ ಸಿಗ್ತದೆ ನಿಮಗೆ? ಅವರು 2ನೇ ಜ್ವರ ಪಾಸ್ ಆದ ಮೇಲೆ ಹುಳುಗಳನ್ನ ತಂದು ಕೊಡ್ತಾಯಿದ್ದಾರೆ, ಇಲ್ಲಿ ಬಂದ ಮೇಲೆ 3ನೇ ಜ್ವರ 4ನೇ ಜ್ವರ ಪಾಸ್ ಆಗ ತಗೋತಾರೆ. 100 ಮೊಟ್ಟೆಗೆ 100 ಮೊಟ್ಟೆಗೆ 5400 ಏನು ತಗೊಂಡಿದ್ದಾರೆ. ಹೇಗೆ ಈಗ ಎಲ್ಲ ನಿಮಗೆ 3 ಬೆಳೆ ಆಯ್ತು, ಈಗ ನಿಮಗೆಲ್ಲ ಸೊಪ್ಪು ಹಾಕೋದು ಎಷ್ಟು ಮೇಯಿಸ್ಬೇಕು, ಹೇಗೆ ಮೇಯಿಸ್ಬೇಕು ಅನ್ನೋದೆಲ್ಲ ಪರಿಪೂರ್ಣ ಇದಾಗಿದೆ, ಮತ್ತು ಇಲಾಖೆಯಿಂದ ಏನು ಅನುಕೂಲತೆ ಸಿಗ್ತಾ ಇದೆ ತಮಗೆ? ಇಲಾಖೆಯಿಂದ ಇನ್ನೂ ಅನುಕೂಲತೆ ಬೇಕು. ಆಮೇಲೆ ಇಲಾಖೆ ಸ್ವಲ್ಪ ಸ್ಟಾಫ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅದು ಸ್ಟಾಫನ್ನು ಇನ್ನೊಂದಷ್ಟು ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು. ಎಲ್ಲರೂ ಕೆಲವೊಬ್ಬರು ರಿಟೈರ್ಡ್ ಆಗಿದ್ದಾರೆ, ಆಮೇಲೆ ಹೊಸ ಅಪಾರ್ಟ್ಮೆಂಟ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬರೇ ಆದ್ದರಿಂದ ಸ್ವಲ್ಪ ಏನಿದ್ರು ಫೋನ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿ ಸ್ವಲ್ಪ ಸಲಹೆ ಕೊಡ್ತಾರೆ ಸರ್, ಡಿಪಾರ್ಟ್ಮೆಂಟ್ನವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಈಗ ತಾವು ಹಿಪ್ಪು ನೇರಳೆ ಅಂದರೆ ಒಳ್ಳೆ ಇಳುವರಿ ಬರಬೇಕಾಗಿದ್ದರೆ ಗುಣಮಟ್ಟದ ಸೊಪ್ಪು ಉತ್ಪಾದನೆ ಭಾಳ ಮುಖ್ಯ ಅಂತ ಹೇಳ್ತಾರೆ, ನೀವು ಗುಣಮಟ್ಟದ ಸೊಪ್ಪು ಉತ್ಪಾದನೆ ಮಾಡಲಿಕ್ಕೆ ಹಿಪ್ಪು ನೇರಳೆ ತೋಟಕ್ಕೆ ಏನೇನು ಹಾಕ್ತಿರ್ತದೆ? ಸರ್ ಹಿಪ್ಪು ನೇರಳೆ ಸೊಪ್ಪು ಗುಣಮಟ್ಟದ ಬರಬೇಕಾಯ್ತಪ್ಪ ಅಂದರೆ ನಾನು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಎಲೆಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ಆಮೇಲೆ ಯಾವುದೇ ಈಗ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿವಿ ಅಂತ ಹೇಳಿದ್ರೆ ಸೊಪ್ಪು ಚೆನ್ನಾಗಿ ಬರೋಂಗಿಲ್ಲ, ಅದು ಅಷ್ಟು ಇದನ್ನೂ ಇರೋಂಗಿಲ್ಲ, ಕೊಟ್ಟಿಗೆ ಗೊಬ್ಬರದಷ್ಟು ಚೆಂದ ಇರೋಂಗಿಲ್ಲ ಗಿಡ. ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ಬೇಕಂತ ನಾನು ರೈತರಿಗೆ ಸಲಹೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಅವರು ನಮ್ಮ ರೇಷ್ಮೆ ಇಲಾಖೆಯವರು ಡಾಕ್ಟರ್ ಸಾಯಿಲ್ ಅಂತೇಳಿ ಒಂದು ರೆಫರ್ ಮಾಡಿದ್ದಾರೆ, ಅದು ಡಾಕ್ಟರ್ ಸಾಯಿಲ್ನ ಸಿಂಪಡಣೆ ಅದು ಗಿಡಕ್ಕೆ ಕೊಡ್ತಾ ಇದ್ದೀನಿ, ಕೊಡೋದ್ರಿಂದ ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದೀವಿ. ಹೇಗೆ ಡಾಕ್ಟರ್ ಸಾಯಿಲ್ನ ಎಷ್ಟು ಕಾಸ್ಟ್ ಆಗತ್ತೆ, ಅದಕ್ಕೆ ಹೇಗೆ ಕೊಡ್ತೀರಿ ಗಿಡಕ್ಕೆ? ಇಲ್ಲ ಸರ್ ರೇಷ್ಮೆ ಇಲಾಖೆಯವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಅದನ್ನು 200 ಲೀಟ್ರಿಗೆ 5 ಲೀಟ್ರ್ ಕ್ಯಾನ್ ಹಾಕಿ ಅದನ್ನು ಪ್ರತಿ ಗಿಡಕ್ಕೆ 1 ಲೋಟದಂತೆ ಹಾಕಿ ಇದು ಮಾಡ್ತಾ ಇದ್ದೀವಿ, ಬಡ್ಡಿಗೆ ಹಾಕ್ತಾ ಇದ್ವಿ. ಅದರದ್ದು ಏನು ಪರಿಣಾಮ ಆಗುತ್ತೆ? ಒಳ್ಳೆ ರಿಸಲ್ಟ್ ಬಂದಿದೆ ಸರ್, ಒಳ್ಳೆ ರೆಂಬೆ ಕೊಂಬೆಗಳು ಜಾಸ್ತಿ ಬರ್ತಾ ಇದ್ದಾವೆ, ಸ್ವಲ್ಪ ಫಲವತ್ತು ಇದನ್ನು ಗ್ರೋತ್ನು ಚೆನ್ನಾಗಿದೆ. ಮತ್ತೆ ತಿಪ್ಪೆ ಗೊಬ್ಬರ ಬೇಕಂತಂದ್ರೆ ತಿಪ್ಪೆ ಗೊಬ್ಬರ ಹೇಗೆ ನೀವು ಮತ್ತೆ ಕೊಂಡ ಹಾಕ್ತೀರಾ ಅಥವಾ ಮನೆಯಲ್ಲಿ ಏನಾದ್ರು ದನಗಳು? ಯಾಕಂದ್ರೆ ನೀವು ಎರಡು ಕಡೆ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಮತ್ತೆ ಜೊತೆಯಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಅದು ತಿಪ್ಪೆ ಗೊಬ್ಬರದ್ದು ನಿಮ್ಗೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಖರೀದಿ ಮಾಡ್ಕೋತೀರ ಹೇಗೆ? ತಿಪ್ಪೆ ಗೊಬ್ಬರನ ಇಲ್ಲಿ ನಾನು ಹಳ್ಳಿ ಬಾಜು ಹಳ್ಳಿಯಲ್ಲಿ ಖರೀದಿಗೆ ತಗೊಂಡ್ಬರ್ತಾ ಇದ್ದೀನಿ ಸರ್. ಖರೀದಿ ತಂದು ನಾನು ಹಾಕ್ತಾ ಇದ್ದೆ. ಹೇಗೆ ನೋಡ್ರಿ ಶಂಕರಗೌಡ್ರೆ, ತಾವು ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಮತ್ತು ಮನೆಯಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ, ಎಲ್ಲ ಮತ್ತು ಸಿಟಿಯಿಂದ ಅಡ್ಡಾಡಬೇಕು, ಹೊಲ ನೋಡಿ ಹಳ್ಳಿ ಒಳಗೈತೆ ನಿಮ್ಮ ಮಟ್ಟ ಮಲ್ಲಾಟ್ನಲ್ಲಿ, ಹೇಗೆ ಮಾಡ್ತೀರಿ ನಿರ್ವಹಣೆ ಮಾಡೋದು? ಭಾಳ ಕಷ್ಟ ಅಂತ ಹೇಳ್ತಾರೆ ಒಂದಿಷ್ಟು ಮಂದಿ. ಇಲ್ಲ ಸರ್, ನಮಗೆ ಎರಡೂ ಕಡೆ ನೋಡೋಕ್ಕಾಗಲ್ಲ, ನಾವು ಲೀಸ್ ಕೊಟ್ಬಿಟ್ಟಿವಲ್ಲ ಆಗೋದಿಲ್ಲ ನಮಗೆ ಅಂತಂತಾರೆ. ಆದರೂ ತಾವು ಒಳ್ಳೆ ಆಸಕ್ತಿಯಿಂದ ಇರ್ತಕ್ಕಂಥ 14 ಎಕರೆ ಭೂಮಿನ ನೀವೇ ಸ್ವಂತ ಕೃಷಿಯನ್ನು ಮಾಡಬೇಕಂತೇಳಿ ಒಟ್ಟು ಹೋರಾಟ ಮಾಡ್ತಾಯಿದ್ದೀರಿ ತಾವು, ಹೇಗೆ? ಸರ್, ನನ್ನ ಊಹೆಯ ಪ್ರಕಾರ ಏನಪ್ಪ ಅಂದರೆ ನಮಗೆ ಬೇರೆ ದಾರಿನೂ ಇಲ್ಲ. ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿ ಮತ್ತು ಕೃಷಿನೇ. ಆ ಕೃಷಿಗೆ ಅವಲಂಬಿತವಾದ ಕುಟುಂಬ ನಂದು ಮೊದಲಿದ್ದನು. ಮೊದಲಿದ್ದ ಅದನ್ನೇ ಜೀವನ. ಆಮೇಲೆ ನಮ್ಮ ತಂದೆ ತಾಯಿಗಳು ಅತಿ ಹೆಚ್ಚು ಹೊಲ ಇತ್ತು, ಆದರೆ ನಮ್ಮ ತಂದೆ ತಾಯಿಗಳು ಸಂಪೂರ್ಣ ನಿಭಾಯಿಸದೆ ಅದನ್ನು ಒಂದಿಷ್ಟು ಮಾರಾಟ ಮಾಡಿಕೊಂಡು ಅವರು ಸರಿಯಾದ ರೀತಿಯಲ್ಲಿ ಇರದೆ ನಮ್ಗೆ ಈಗೇನು ಉಳಿಸಿದ್ದಾರೆ. ಒಂದು 14 ಎಕರೆ, ಒಂದು 5 ಎಕರೆ, 31 ಗುಂಟೆ ಹೊಲ ಉಳಿಸಿದ್ದಾರೆ. ಆ ಉಳಿಸಿದ ಹೊಲನ ಮತ್ತು ನಾವಂತೂ ನಮ್ಮ ಮಕ್ಕಳಿಗೆ ಅದನ್ನು ಉಳಿಸಿಕೊಡ್ಬೇಕಾದ್ರೆ ನಾವು ಕಷ್ಟಪಡ್ಬೇಕು. ಉಳಿಸಿಕೊಡ್ಬೇಕು, ಅವ್ರಿಗೆ ಕಲಿಸ್ಬೇಕು ಮತ್ತು ನೀವು ಒಕ್ಕಲ್ತನ ಕಲಿಸಿಕೊಡ್ಬೇಕಂತಂದ್ರೆ ಈಗ ಆಲ್ರೆಡಿ ನಮ್ಮ ಹುಡುಗರೆಲ್ಲ ಈಗ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದಾವೆ. ಆಮೇಲೆ ಈಗ ನನ್ನ ಮಗ ಪಿ ವಿ ಸಿ ದಾವಣಗೆರೆಯಲ್ಲಿ ಓದ್ತಾ ಇದ್ದಾನೆ, ಅವನು ಸೈನ್ಸ್ ಸ್ಟೂಡೆಂಟ್. ಅವನು ಈಗ ಮುಂದೆ ಏನಪ್ಪ ಪಿ ಸಿ ಎಂ ಬಿ ಮಾಡಂತೇಳಿದ್ರೆ ಪಿ ಸಿ ಎಂ ಬಿ ಒಳ್ಳೆ ಪಿ ಸಿ ಎಂ ಸಿ ಮಾಡ್ತಂತೇಳಿ. ಪಿ ಸಿ ಎಂ ಬಿ ಮಾಡಿದರೆ ಮಾತ್ರ ಅಗ್ರಿಕಲ್ಚರ್ಗೆ ಹೋಗ್ಬೋದಿತ್ತು ಅಥವಾ ಡಾಕ್ಟ್ರಿಗೆ ಇಟ್ಟು ಹೋಗ್ಬೋದಿತ್ತು. ಪಿ ಸಿ ಎಂ ಸಿ ಮಾಡ್ತಾಯಿದ್ರು ಅವ್ನು, ಏನು ಮಾಡಿದ ಸಾಫ್ಟ್ವೇರ್ಗೆ ಹೋಗ್ತಾ ಇದ್ರು. ಸಾಫ್ಟ್ವೇರ್ಗೆ ಹೋದ್ರೆ ಅವ್ನು ಬರ್ತಾನೋ ಇಲ್ಲ ಈ ಒಕ್ಕಲ್ತನಕ್ಕೆ ಅದು ಇನ್ನೂ ಹೇಳಬೇಕು. ಅದು ನನಗೆ ಮಾತ್ರ ಒಕ್ಕಲ್ತನ ಮಾಡೋದಕ್ಕೆ ಒಳ್ಳೇದು ನೋಡು, ಒಳ್ಳೆ ಸಜೆಷನ್. ಒಕ್ಕಲ್ತನೇ ಮಾಡಬೇಕು ಹೊರತು ಬೇರೆಯವರಲ್ಲಿ ನಮ್ಮ ಸ್ಕಿಲ್ ಇಟ್ಕೊಂಡು ಬೇರೆಯವರಲ್ಲಿ ದುಡಿಯೋದು ತಪ್ಪಂತ ನನಗೆ ಅನಿಸ್ತದೆ. ನೋಡ್ರಿ, ಮಕ್ಕಳೆಲ್ಲ ಓದ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಮತ್ತು ತಂದೆ ತಾಯಿ ಆಸೆ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆ ನೌಕರಿ ಸೇರಬೇಕು ಅಂತೇಳಿ ಆಸೆ ಪಡ್ತಾರೆ ಹೊರತಾಗಿ ಯಾವ ತಂದೆ ತಾಯಿನೂ ಭೂಮಿ ಹೊಲ ಇಟ್ಕೊಂಡು ನನ್ನ ಮಗ ಹೊಲ ಮಾಡಬೇಕು, ಒಳ್ಳೆ ಕೃಷಿಕ ಆಗಬೇಕು ಅಂತೇಳಿ ಯಾರೂ ಆಸೆ ಪಡೋದಿಲ್ಲ. ಸರ್, ಅದು ತಪ್ಪು ಕಲ್ಪನೆ. ನಾವು ಬೇರೆಯವರಲ್ಲಿ ಹೋಗಿ ಹೈಲಿ ಎಜುಕೇಶನ್ ತಗೊಂಡು ಬೇರೆಯವರಲ್ಲಿ ದುಡಿಯೋದು ಒಂದು ತಪ್ಪಂತೆ ಅನಿಸ್ತದೆ ನನಗೆ. ಮತ್ತೆ ಒಕ್ಕಲ್ತನ ಕಲಿತು ಒಕ್ಕಲ್ತನಕ್ಕೆ ಬಂದರೆ ಹಳ್ಳಿಯಲ್ಲಿ ಜನ ಅಟ್ಟಪ್ಪ ಒಕ್ಕಲ್ತನ ಮಾಡೋಕೆ ಇಷ್ಟೆಲ್ಲ ಯಾಕೆ ಕಲಿಬೇಕಾಗಿತ್ತು, ನೀನು ಯಾಕೆ ಬಂದು ಒಕ್ಕಲ್ತನ ಕಲಿತು? ಅದು ಅವರೆಲ್ಲ ಹಳ್ಳಿಯಲ್ಲಿ ಸರ್ವೇ ಸಾಮಾನ್ಯ ಎಲ್ಲರೂ ಮಾತಾಡೋದು ಅದು ರೂಢಿ. ನಮ್ಮಲ್ಲಿ ಏನಾಗಿದೆ ಅಂದರೆ ಜನರಿಗೆ ಒಬ್ಬರನ್ನೊಬ್ಬರನ್ನ ಆಡ್ಕೊಂಬೋದು ಒಂದು ರೂಢಿ. ಅದು ಆಡ್ಕೊಂಬ ಚಟ ಹುಟ್ಟು ಅವ್ರಿಗೆ ಏನಾದ್ರ ಬಗ್ಗೆ ಏನು ಗೊತ್ತಿರಂಗಿಲ್ಲ. ಈಗ ಬೇರೆಯಲ್ಲಿ ಕೆಲಸ ಮಾಡಿದರೆ ನಾವು ಎಜುಕೇಷನ್ ತಗೊಂಡು ಬೇರೆಯವರಲ್ಲಿ ಒಂದು 8 ತಾಸು ಅವರಿಗೆ ನಾವು 8,000 ಹತ್ತು ಸಾವಿರಕ್ಕೂ 15,000 ನಮ್ಮನ್ನ ಗುಲಾಮರಾಗಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಮ್ಮಲ್ಲಿ ಈ ಒಕ್ಕಲ್ತನದಲ್ಲಿ ಯಾರು ಗುಲಾಮರಲ್ಲ, ನನಗೆ ನಾನೇ ರಾಜ. ನನಗೆ ಟೈಮ್ ಬಂದಾಗ ನಾನು ಕೆಲಸ ಮಾಡ್ಕೋಬೋದು, ನನ್ನ ಟೈಮ್ ಬಂದಾಗ ನಾನು ನನ್ನ ಹೊಲ ನೋಡ್ಕೊಂಡು ನನ್ನ ಮನೆಗೆ ಹೋಗ್ಬೋದು. ನೀವೇ ಇನ್ನೊಂದಿಷ್ಟು ಮಂದಿಗೆ ಉದ್ಯೋಗ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ನಾನಂತೂ ಈಗ ನಾನು ಮಿನಿಮಮ್ ನನ್ನ ಟ್ರ್ಯಾಕ್ಟರ್ ಡ್ರೈವರು ಮತ್ತು ಹೊಲದಲ್ಲಿ ಕೆಲಸ ಮಾಡೋರು ನನ್ನ ಸೇರಿಸಿ 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಕೆಲಸ ಕೊಟ್ಟೀನಿ. ಮತ್ತು ಯಾವಾಗಾದ್ರು ಒಮ್ಮೆ ವಿಚಾರ ಮಾಡಿರಿ ನಿಮ್ಮ ಮಕ್ಕಳಿಗೆ, ಇಲ್ಲ ನಾನು ನಮ್ಮ ಮಕ್ಕಳಿಗೆ ಸ್ವಲ್ಪ ಆದರೂ ಕೃಷಿ ಜ್ಞಾನವನ್ನು ಕೊಡಬೇಕು, ಅವರಿಗೆ ಕರ್ಕೊಂಬಂದು ಮಕ್ಕಳಿಗೆಲ್ಲ ತಿಳುವಳಿಕೆ ಹೇಳೋದು, ಹೊಲಕ್ಕೆ ಹೊಲ ತೋರಿಸೋದು, ಅಟ್ಲೀಸ್ಟ್ ಹೊಲ ಮಕ್ಕಳಿಗೆ ಗೊತ್ತಾಗಬೇಕು ಎಲ್ಲದ ಹೊಲ ಅಂತೇಳಿ. ಪ್ರತಿ ಸಾರಿ ಬರ್ತಾರೆ, ಪ್ರತಿ ಸಾರಿ ಗೂಡು ಬಿಡ್ಸಕಲ್ಕ್ ಬರ್ತಾರೆ, ಆಮೇಲೆ ಪ್ರತಿ ಹತ್ತಿ ಯಾವುದನ್ನು ಹತ್ತಿ ಬಿಡ್ಸಕಲ್ಕ್ ಬರ್ತಾರೆ. ಆಮೇಲೆ ತಿಂಗಳಿಗೊಂದು ಸರಿ ಎರಡು ಸಾರಿ ಇಲ್ಲಿ ಹೊಲಕ್ಕೆ ಬಂದು ಹೊಲ ನೋಡ್ಕೊಂಡು ಹೋಗ್ತಾರೆ. ನನ್ನ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಎಲ್ಲರೂ ನಾನು ಒಕ್ಕಲ್ತನದಿಂದ ಮಾಡಿ ಹೋಗಿ ರೀಚರ್ ಹೋಗಿ ಏನಪ್ಪ ನೀನು ಒಕ್ಕಲ್ತನ ಮಾಡೋಕ್ಕತ್ತಿದ್ದಿ ಹೆಂಗೆ ಅಂತ ಎಲ್ಲ ನನಗೆ ಸಜೆಷನ್ನು ಕೇಳ್ತಾರೆ, ಹೆಂಗಾದ ಅಂತ ಕೇಳ್ತಾರೆ. ವೀಕ್ಷಣೆನೂ ಮಾಡ್ತಾರೆ ನಮ್ಮ ಮೊಲನ್ನು. ಈಗ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ನನ್ನ ತಾಯಿ ಮಾದೇವಮ್ಮ ಪೊಲೀಸ್ ಪಾಟೀಲ್ ಅವರೆಲ್ಲರೂ ನನಗೆ ಸಾಥ್ ಇದ್ದದಕ್ಕೆ ನಾನು ಒಕ್ಕಲ್ತನ ಮಾಡೋಕ್ಕೆ ಅನುಕೂಲ ಆಗಿದೆ. ಈಗ ಮುಖ್ಯವಾಗಿ ಟ್ರ್ಯಾಕ್ಟರ್ ಇಟ್ಟರೆ ನಾವು ಟ್ರ್ಯಾಕ್ಟರು ಹೇಗೆ ನಿಮ್ಮ ಹೊಲದಲ್ಲಿ ದುಡಿಸ್ತೀರಾ, ಬಾಡಿಗೆ ಹೊಡಿತೀರ? ನಾನು ಟ್ರ್ಯಾಕ್ಟರ್ನ ನನ್ನ ಹೊಲದಲ್ಲಿನೂ ದುಡಿಸ್ತೀನಿ, ಕೆಲವು ಬಾಡಿಗೆನೂ ಹೋಗ್ತಾ ಇದ್ದೀನಿ. ನನಗೆ ಅನುಕೂಲ ಇರ್ತಕ್ಕಂಥ ರೈತರಿಗೂ ನಾನು ಅನುಕೂಲ ಮಾಡಿಕೊಡ್ಬೇಕಂತ ಇಟ್ಕೊಂಡಿದ್ದೀನಿ. ಹೇಗೆ ಅದನ್ನೆಲ್ಲ ನಡೆಸೋದು? ಡ್ರೈವರ್ ಇಟ್ಟಿರೋ ಒಬ್ಬರನ್ನ ಡ್ರೈವರ್ ಸರಿಯಾಗಿ ನಡೀತಾ ಇದೆ? ಟ್ರ್ಯಾಕ್ಟರ್ ನಡೀತಾ ಇದೆ ಸರ್, ಡ್ರೈವರ್ ನಿಂತಿದ್ದೀನಿ, ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಮಗೂ ಒಳ್ಳೆ ಇನ್ಕಮ್ ಅನ್ನೋದ. ಈಗ ರೇಷ್ಮೆ ನಮ್ದು ಒಂದು 3 ಬೆಳೆ ಬಂತು, ಈಗ ಫಸ್ಟ್ ಬೆಳೆ ಎಷ್ಟಾಯ್ತು, ಎಷ್ಟು ಇಳುವರಿ ಬಂತು? ಫಸ್ಟ್ ಬೆಳೆ ಅಷ್ಟಕ್ಕಷ್ಟೇ ಫಸ್ಟು ಏನಷ್ಟು ಇದು ಗೊತ್ತಿದ್ದಿಲ್ಲ, ಗೂಡು ಹಾರಿ ಬಿಡ್ಬೇಕಂಬೋದು ಗೊತ್ತಿದ್ದಿಲ್ಲ, ಏನಿಲ್ಲ. ಯಾರೋ ರೈತರ ಜೊತೆ ಹೋಗ್ಬೇಕಂತೇಳಿ ಅಷ್ಟು ವರ್ಷ ಹಂಗೆ ಓದಿಬಿಟ್ಟಿವಿ ಅದನ್ನು ತೊಗೊಂಡು. ಸ್ವಲ್ಪ ನಮ್ಗೆ ಅವಾಗ ಕೊರೋನಾ ಇತ್ತು, ಸ್ವಲ್ಪ ಎಫೆಕ್ಟ್ ಆಯಿತು, ಕಡಿಮೆ ಬಂತು ಇಳುವರಿ ಏನಂತ ಅದೆಲ್ಲ ಸಮಂಜಸ. ಅದರದಕ್ಕೆ ನಾನು ಸಂತೃಪ್ತಿ ಇತ್ತು, ಫಸ್ಟ್ ಬೆಳೆಗೆ ನನಗೆ ಬೆಳೆ ಬಂತಲ್ಲ ಅಂತ ಸಂತೃಪ್ತಿ ಇತ್ತು. ಆ ಸಂತೃಪ್ತಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಎಷ್ಟು ಬರ್ಬೋದು ಮೂರನೇ ಬೆಳೆ ಇಟ್ಟಿದ್ರಿ ತಾವು, ಎಷ್ಟು ಮೊಟ್ಟೆ ಇಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? 109.5 ಅಂತೇಳಿ ಕೊಟ್ಟಿದ್ದಾರೆ ಸರ್, 109.5 ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 80-90 ಕೆ ಜಿ ಆಗ್ಬೋದಂತ ನನ್ನ ಎಕ್ಸೆಪ್ಟ್ ಸರ್. ಅವರೆಲ್ಲರೂ ಹೇಳ್ತಾ ಇದ್ದಾರೆ 1 ಕ್ವಿಂಟಲ್ ಆಗ್ಬೋದಂತೇಳಿ, ನೋಡೋಣ ನಾಳೆ ಅಥವಾ ನಾಡ್ದ ಬಿಡಿಸ್ತಾ ಇದ್ದೀವಿ ಗೂಡು, ಚೆನ್ನಾಗಿ ಇಳುವರಿ ಬರಲಂತ ದೇವರಲ್ಲಿ ಕೇಳ್ಕೊಂತಿದ್ದೀನಿ. ಹೇಗೆ ಹುಳುಗಳು ಎಲ್ಲ ಹುಳ 100-100 ಗೂಡು ಕಟ್ತಾ ಇದ್ದಾವ? 100-1% ಗೂಡು ಕಟ್ತಾ ಇದ್ದಾವೆ. 100-100 ಕಟ್ಟಲ್ಲ, ಕೆಲವಷ್ಟು ಹೋಗ್ತಾ ಇದ್ದವು. 1% ಇದ್ದು 10% ತನಕ ಎವರೇಜ್ ಇಟ್ಕೊಂಡಿದ್ದೀವಿ. 10% ತೆಗೆದ್ರು ನಾನು 112 ಲಿಂಕ್ಸ್ ತಂದಿದ್ದೀನಿ, ಅದರಲ್ಲಿ 100 ಬಂದ್ರೆ ಸಾಕಂತ ನನ್ನ ಹೊಯೆ. ಸ್ವಲ್ಪ ಮೊನ್ನೆ 3 ದಿನ ಕ್ಲೈಮೇಟ್ ಒಂದು ಪ್ರಾಬ್ಲಮ್ ಆಗಿತ್ತು, ಆ ಕ್ಲೈಮೇಟ್ ಪ್ರಾಬ್ಲಮ್ಗೆ ನನಗೆ 1-2 or 3 ಫೀಲ್ಡಿಂಗ್ ಹೆಚ್ಚಿಗೆ ತಗೊಂತು. ನನ್ನ ಜೊತೆಗೆ ತಂದವರು 3 ದಿನ ಮುಂಚೆನೇ ಗೂಡು ಕಟ್ಟಿದ್ವು, ನಂದು ಸ್ವಲ್ಪ ಎರೆನೆಲ್ಲ ಆಗಿದ್ದರಿಂದ ಆಮೇಲೆ ಸೈಡ್ ಎಲ್ಲ ಗಾಳಿ ಬರೋದ್ರಿಂದ ಸ್ವಲ್ಪ 3 ಫೀಲ್ಡಿಂಗ್ ಜಾಸ್ತಿ ತೊಗೊಳಕ್ಕೆ ನನಗೆ ಅನುಮಾನ ಆಗಿತ್ತು, ಯಾಕಂದರೆ ಗೂಡು ಕಟ್ತವೋ ಇಲ್ಲ ಅಂತೇಳಿ ಅನುಮಾನ ಆಗಿತ್ತು. ಬೇರೆ ಕಡೆಯಿಂದ ನನ್ನ ಆಜುಬಾಜಿನ ರೈತರನ್ನ ಕರ್ಕೊಂಬಂದಾಗ ಆ ರೈತರು ನನಗೆ ಸಲಹೆ ಕೊಟ್ಟರು, ಚೆನ್ನಾಗಿದ್ದಾವ, ಏನಿಲ್ಲ, ನಿನ್ನದ್ರಲ್ಲಿ ಯಾವುದೂ ರೋಗ ಇಲ್ಲ, ಯಾವ ಹಾಲು ರೋಗ ಇಲ್ಲ, ಪಾಲು ರೋಗ ಇಲ್ಲ, ಏನಿಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಗೂಡು ಕಟ್ತಾವ ಅಂತ ಹೇಳಿದರು. ಅದೇ ಧೈರ್ಯದ ಮೇಲೆ ಹೇಗೆ ಸ್ವಲ್ಪದು ನಮ್ಮದು ನೀರು ಹೇಗಿದೆ, ನೀರಾವರಿ ಅನುಕೂಲತೆ, ನೀರು ಚೆನ್ನಾಗಿದೆಯಾ? ಕಪ್ಪು ಭೂಮಿ ಇರೋದ್ರಿಂದ ಒಳ್ಳೆ ರೀತಿಯಿಂದ ಸೊಪ್ಪು ಮತ್ತು ಅದಕ್ಕೆ ಅಷ್ಟೇ ಹಾಕಬೇಕು, ನೀರು ಉಪ್ಪಿತ್ತ ಬಂದರೆ ಸೊಪ್ಪು ಸರಿ ಆಗೋದಿಲ್ಲ, ಹೇಗಿದೆ ನೀರಿಲ್ಲ? ನೀರು ಉಪ್ಪೇನಿಲ್ಲ, ಸ್ವಲ್ಪ ಸಪೂರಿದಾವ, ಉಪ್ಪು ಇದ್ರೆ ಮತ್ತೆ ಆಲ್ಮೋಸ್ಟ್ ಆಲ್ ರೇಷ್ಮೆ ಬೆಳೆ ಕೆಟ್ಟೋಗ್ತಿತ್ತು, ಆಮೇಲೆ ಹೊಲನು ಕೆಡತ್ತ ಉಪ್ಪಿದ್ರೆ. ಫ್ಲೋರೈಡ್ ಅಂಶ ಸ್ವಲ್ಪ ಜಾಸ್ತಿ ಇದೆ, ಆ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಸೀದಾ ಬೋರ್ನಿಂದ ಲಿಫ್ಟ್ ಮಾಡೋಂಗಿಲ್ಲ, ಭೂಮಿಗೆ ಲಿಫ್ಟ್ ಮಾಡೋಂಗಿಲ್ಲ, ಒಂದು ಕೆರೆ ಮಾಡಿ ಆ ಕೆರೆಯಲ್ಲಿದ್ದ ನೀರನ್ನ ನಾನು ರೇಷ್ಮೆ ಬೆಳೆಗೆ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀರು ಆರಿದ್ರಿಂದ ಫ್ಲೋರೈಡ್ ಅಂಶ ಗಾಳಿಯಲ್ಲಿ ಹೋಗಿಬಿಡ್ತದೆ, ಗಾಳಿಯಲ್ಲಿ ಹೋದ್ಮೇಲೆ ನನ್ನ ಹೊಲಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಹೇಗೆ ಮತ್ತೆ ಇತರ ಬೆಳೆಗಳು ಎಲ್ಲವರೆದು ಹೇಗೆ ಬರ್ತಾ ಇದ್ದಾವೆ ವರ್ಷ ವರ್ಷ ಹೀಗೆ ಮಾಡಕತ್ತಿ, ಸ್ವಂತ ಮಾಡಕತ್ತಿ ಎಷ್ಟು ವರ್ಷ ನೀವು ಒಕ್ಕಲ್ತನ? ಸ್ವಂತ ಮಾಡಕತ್ತಿ 2009 ನಾನು ಸ್ವಂತ ಮಾಡ್ಕೊಂಡು. ಹೇಗೆ ಲಾಭದ ಬರ್ತಾ ಇದೆ ಒಕ್ಕಲ್ತನದಲ್ಲಿ ಅಥವಾ? ಸ್ವಲ್ಪ ನನ್ಗೆ ಏನಂದ್ರೆ ನನ್ಗೆ ಮಾಡೋರಿಲ್ಲ ಮನೆಯಲ್ಲಿ, ನಾನೇ ಸ್ವಂತಾಗಿ ಮಾಡೋದ್ರಿಂದ 1 ವರ್ಷ ಆಳಿನ ಮೇಲೆ ಅಂತಂದ್ರೆ ಎಲ್ಲ ಪೂರ ಆಳಿನ ಮೇಲೆ ಅಂದ್ರೆ ಕಷ್ಟ ಆಗ್ಬಿಡ್ತದೆ. 1 ವರ್ಷ 140 ಕ್ವಿಂಟಲ್ ಹತ್ತಿ ಬೆಳೆದಿದ್ದೆ ನಾನು, ಆಮೇಲೆ 1-2 ವರ್ಷ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈಗ ಹೋದ ವರ್ಷನೂ ನನಗೆ 3 ಲಕ್ಷ ರೂಪಾಯಿ ಬೆಳೆ ಸಿಕ್ತಿ ಈ ಹೊಲದಲ್ಲಿ, 3 ಲಕ್ಷ ರೂಪಾಯಿ ಬೆಳೆ ಸಿಕ್ಕಮೇಲೆ ಈಗ ಮತ್ತೆ 11 ಎಕರೆ ಹತ್ತಿ ಮಾಡಿದ್ದೆ. ಸ್ವಲ್ಪ ಆಳಿನ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ರೂಟೋವೇಟರ್ ಹೊಡೆದು ಹೈಬ್ರಿಡ್ ಜೋಳ ಮಾಡಿದ್ದೀನಿ. 1-5 ಎಕರೆ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಸರ್, ಸ್ವಚ್ಛ ಮಾಡ್ಕೊಂಡು ಹತ್ತಿ ಇದೆ, 1-5 ಎಕರೆ ಹತ್ತಿ ಇದೆ. ಹೇಗೆ ಎಲ್ಲ ಎತ್ತುಗಳು ಗಳೆ ಹೊಡಿದು ಏನಾರು ಕುಂಟೆ ಹೊಡೆದು ಎಲ್ಲ ಬಾಡಿಗೆ ಹಚ್ಬೇಕು ನೀವು? ಎಲ್ಲ ಬಾಡಿಗೆನೆ ಮಾಡ್ತಾ ಇದ್ವಿ, ಬಾಡಿಗೆನೆ ಮಾಡ್ತಾ ಇದ್ವಿ. ಅಂದ್ರೆ ರಾಯಚೂರಿಂದ ಅಡ್ಡಾಡಿ ಎಲ್ಲ ಮಾಡಿಸ್ತಾ ಇದ್ರು ಒಕ್ಕಲ್ತನ? ಎಲ್ಲ ಒಕ್ಕಲ್ತನ ಬಾಡಿಗೆ ಮಾಡಿಸಿದಂತ ಎಲ್ಲ ನಾನು ಬೇರೆಯವ್ರ ನಿಭಾಯಿಸಿದಂತ ನಾನು ಒಕ್ಕಲ್ತನೇ ಸ್ವಲ್ಪ ನನ್ನ ಮೂಲ ಕಸುಬಾಗಿರೋದ್ರಿಂದ ಅದೇನು ಅಷ್ಟೇನು ಕಷ್ಟ ಆಗಿಲ್ಲ, ಈ ಸಾರಿ ಕಷ್ಟ ಆಗೋದಿಲ್ಲ. ಈ ಸಾರಿ ನಾನು 1-2 ಎತ್ತುಗಳು ತರಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಒಂದು ಎತ್ತು ಮನೆಯಲ್ಲೇ ಹೊಲದಲ್ಲಿ ಒಂದು ಶೆಡ್ ಹಾಕಿಸಿಬಿಟ್ಟು ಇಲ್ಲೇ ಎತ್ತುಗಳನ್ನ ಇಟ್ಟು ಒಬ್ಬ ಪರ್ಮನೆಂಟ್ ಲೇಬರ್ನ ಇಟ್ಟು ನೀವು ಹೋಗೋದು ಬರೋದು ಮಾಡ್ಕೊಂತ ಅವ್ನಿಗೆ ಸ್ವಲ್ಪ ಕಂಪ್ಲೀಟ್ ಜವಾಬ್ದಾರಿಯನ್ನು ಕೊಟ್ಟರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಸರ್, ಅದನ್ನೇ ಮಾಡಬೇಕಂತ ಮಾಡಿದ್ದೀನಿ ಸರ್. ಒಳ್ಳೇದಾಗಲಿ ಶಂಕರಗೌಡರು, ನಿಮ್ಮ ಒಕ್ಕಲ್ತನ ನೋಡ್ರಿ ಆಸಕ್ತಿ ಮನೆಯಲ್ಲಿ ಹೆಣ್ಮಕ್ಳು ನೌಕರಿ ಮಾಡ್ತಾರೆ, ಜೊತೆಗೆ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದೀರಿ, ಇನ್ನೂ ಒಕ್ಕಲ್ತನ ಅಷ್ಟೇ ಅಲ್ಲದೆ ಜೊತೆಗೆ ಮತ್ತೆ ಒಂದು ಸ್ವಂತ ಬಿಸ್ನೆಸ್ ಅನ್ನು ಸಹ ಕಂಪ್ನಿಯಲ್ಲಿ ನಾವು ಸೇರಿಕೊಂಡು ಅರ್ನಿಂಗ್ ಮಾಡ್ತಾ ಇದ್ದೀರಿ, ಒಕ್ಕಲ್ತನದಲ್ಲಿ ಆಸಕ್ತಿ ಇಟ್ಕೊಂಡಿದ್ದೀರಿ. ಭಾಳ ಜನ ಮಂದಿ ನೌಕರಿ ಮಾಡೋರು ನೋಡ್ತೀವಿ, ನೌಕರಿ ತಪ್ಪಾದ್ರೆ ಹೊಲ ಒಕ್ಕಲ್ತನಕ್ಕೆ ಕಣ್ಣು ಆಸೋದಿಲ್ಲ, ಅವರು ಲೀಸ್ ಕೊಟ್ಬಿಡ್ತಾರೆ, ಲೀಸ್ ಕೊಟ್ಬಿಟ್ಟು ಬರೀ ನೌಕರಿ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಆದರೆ ನಿಮ್ಮದು ಆಸಕ್ತಿ ಪಟ್ಟು ಒಕ್ಕಲ್ತನವನ್ನು ಮಾಡ್ತಿದ್ದೀರಿ, ಖಂಡಿತ ಇದೇ ಒಂದು ಆಸಕ್ತಿ ಮುಂದುವರಿಲಿ, ಹೆಚ್ಚೆಚ್ಚಾಗಿ ನಿಮ್ಮ ಒಂದು ಕೃಷಿ ಒಳಗೆ ಭೂಮಿ ತಾಯಿ ನಿಮ್ಮ ಕೈಯನ್ನು ಹಿಡಿಲಿ. ರೇಷ್ಮೆ ಕೃಷಿಯನ್ನು ಸಹ ಅಷ್ಟೇ ಉತ್ಸಾಹದಿಂದ ಮಾಡ್ತಿದ್ದೀರಿ, ಮುಂದಿನ ದಿನಗಳಲ್ಲಿ ಇಲಾಖೆಯವರು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಹಾಯ ಸಹಕಾರವನ್ನು ಕೊಟ್ಟು ನಿಮ್ಮ ರೇಷ್ಮೆ ಕೃಷಿ ಅಭಿವೃದ್ಧಿಗೋಸ್ಕರ ಅವರು ಒಂದು ಸಹಾಯವನ್ನು ಮಾಡಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಲ್ಲಟ್ ಗ್ರಾಮದ ರೈತರಾದ ಶಂಕರ್ ಗೌಡ ಪೊಲೀಸ್ ಪಾಟೀಲ್ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 92% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 80% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 1 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ವರದಿ ಕೇಳಿದ್ರಿ.